अपने पीछे कई छिपे हुए खतरे छोड़ जाता है। सतर्क रहना जरूरी है। घर वापस केवल आधिकारिक घोषणा के बाद ही जाएं। सभी बिजली के उपकरणों की जांच करें, पानी और सीवर लाइनों की भी जांच करें। बाढ़ के फिसलन वाले मलबे और चुभने वाली वस्तुओं से बचकर चलें। टूटे हुए बिजली के खंभों और तारों से सावधान रहें। मलेरिया से बचाव के लिए मच्छरदानी का प्रयोग करें। उबला हुआ या क्लोरीन युक्त पानी ही पिएं। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಇದೀಗ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯಿಂದ ಬೀಜ ಹಾಗೂ ರಸಗೊಬ್ಬರ ಪೂರೈಕೆ ಕುರಿತು ಚಿತ್ರದುರ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಮುಂಗಾರು ಸಿದ್ಧತೆ ಜೋರಾಗಿ ನಡೆದಿದೆ ನಮ್ಮ ರೈತರದ್ದು. ಸಾಕಷ್ಟು ಮಳೆ ಆಗಿದೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ. ಹಾಗಾಗಿ ಎಲ್ಲಾ ಕಡೆನೂ ಈ ಕೃಷಿ ಚಟುವಟಿಕೆಗಳು ಬಹಳ ಬಿರುಸಿನಿಂದ ಸಾಗಿದ್ರು ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ಬೇಕಾಗುವಂತ ಒಂದು ಬಿತ್ತನೆ ಬೀಜ ಇರ್ಬೋದು ಮತ್ತೆ ಗೊಬ್ಬರ ಇರ್ಬೋದು, ಇದ್ರ ಬಗ್ಗೆ ಪೂರೈಕೆ ಯಾವ ರೀತಿ ಇದೆ, ಬೀಜ ಎಲ್ಲಿ ಸಿಗುತ್ತೆ, ಹೇಗೆ ಮಾಡಬೇಕು, ಮತ್ತೆ ಎಲ್ಲಿ ಖರೀದಿ ಮಾಡಬೇಕು, ಖರೀದಿ ಮಾಡದಿದ್ರೆ ಎಲ್ಲಿ ಮಾಡಬೇಕಾಗುತ್ತೆ, ಈ ಎಲ್ಲ ಒಂದು ವಿಷಯಗಳ ಕುರಿತು ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಇದ್ದಾರೆ ಚಿತ್ರದುರ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು. ಅದೇ ರೀತಿ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಸರ್, ಇವತ್ತಿನ ವಿಷಯ ಕುರಿತಂತೆ ಈಗ ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿಗೆ ಬೀಜ ಹಾಗೂ ರಸಗೊಬ್ಬರ ಪೂರೈಕೆ ಅಂತ ನಾವು ಹೇಳಿದ್ದೀವಿ ನಮ್ಮ ರೈತರಿಗೆ. ಅಂದ್ರೆ ಈಗ ಅವರು ಯಾವ ರೀತಿ ತಯಾರು ಮಾಡ್ಕೋಬೇಕು, ಇಲಾಖೆಯಿಂದ ಯಾವ ರೀತಿ ವ್ಯವಸ್ಥೆ ಆಗಿದೆ, ರೈತರು ಏನ್ ಮಾಡಬೇಕು, ಅದ್ರ ಬಗ್ಗೆ ಇವತ್ತು ಹೇಳಿ ಸರ್. ಅಂದ್ರೆ ಇಲಾಖೆಯಿಂದ ಯಾವ ರೀತಿ ವ್ಯವಸ್ಥೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ. ಈಗ ಇಡೀ ಜಿಲ್ಲೆನಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಉತ್ತಮವಾದ ಮಳೆ ಅಂತೂ ಆಗಿದೆ. ನಮಗೆ ಏಪ್ರಿಲ್ ತಿಂಗಳಲ್ಲೂ ಒಳ್ಳೆ ಮಳೆ ಆಗಿದೆ, ಮೇ ತಿಂಗಳಲ್ಲೂ ಕೂಡ ಒಳ್ಳೆ ಮಳೆ ಆಗಿದೆ. ಹಂಗೆ ಲೆಕ್ಕ ಹಾಕಿದರೆ ವಾಡಿಕೆಯಂತೆ ನಮಗೆ ಇಲ್ಲಿವರೆಗೆ ಮೇ ತಿಂಗಳ ಕೊನೆವರೆಗೆ 103 mm ಮಳೆ ಆಗಬೇಕಾಗಿತ್ತು, 180 mm ಮಳೆ ಆಗಿದೆ. ಅಂದರೆ ಶೇಕಡ 174% ಹೆಚ್ಚುವರಿ ಶೇಕಡ 74% ಮಳೆ ನಮ್ಮ ಜಿಲ್ಲೆಗೆ ಆಗಿದೆ. ಈ ಹಿನ್ನೆಲೆಯೊಳಗೆ ನಮ್ಮ ಎಲ್ಲ ರೈತರು ಸಹಿತ ಭೂಮಿ ಸಿದ್ಧತೆಯನ್ನಂತೂ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಯಾವ ಪೂರ್ವ ಮುಂಗಾರು ಬೆಳೆಗಳಿದ್ದಾವೆ ಆ ಪೂರ್ವ ಮುಂಗಾರು ಬೆಳೆಗಳ ಬಿತ್ತನೆಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿ ಮುಗಿಸಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಸರು ಸಾಕಷ್ಟು ಬಿತ್ತನೆಯಾಗಿದೆ, ಎಳ್ಳು ಬಿತ್ತನೆಯಾಗಿದೆ, ಉದ್ದು ಬಿತ್ತನೆಯಾಗಿದೆ, ಮತ್ತು ಪೂರ್ವ ಮುಂಗಾರಿನಲ್ಲಿ ಏನು ಹತ್ತಿ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಈ ಸಲ ಬಿತ್ತನೆಯಾಗಿದೆ. ಕಳೆದ ಸಾಲಿಗಿಂತ ಸುಮಾರು 1,000 hectare ಜಾಸ್ತಿ ಹತ್ತಿ ಬಿತ್ತನೆ ಈಗಾಗಲೇ ಆಗಿದೆ. ಅದು ಏನು ಪೂರ್ವ ಮುಂಗಾರಿನಲ್ಲಿ ಲಾಂಗ್ ಸ್ಟೇಪಲ್ ಹತ್ತಿ ಅಂತೇಳಿ ಏನು ಹೇಳ್ತೀವಿ, DCS-32 ಸಂಬಂಧಪಟ್ಟಂತಹ ಹತ್ತಿ, ಅದು ಬಿತ್ತನೆಯಾಗಿದೆ. ಮತ್ತು ಇನ್ನು ಮೀಡಿಯಂ ಸ್ಟೇಪಲ್, ಶಾರ್ಟ್ ಸ್ಟೇಪಲ್ ಇವೆಲ್ಲ ಇನ್ನೂ ಬಿತ್ತನೆ ಆಗೋದಕ್ಕೆ ಸಮಯಾವಕಾಶ ಇದೆ. ಇನ್ನು ಮುಂದೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹತ್ತಿ ಕೂಡ ಬಿತ್ತನೆ ಆಗುತ್ತೆ. ಇದು ಒಂದು. ಈಗ ನಮ್ಮ ಜಿಲ್ಲೆಯನ್ನ ಭೌಗೋಳಿಕವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಹೊಸದುರ್ಗ ಇದು ಒಂದು ರೀತಿಯ ವಾತಾವರಣ ಇತ್ತು ಅಂತ ಹೇಳಿದ್ರೆ ಹಿರಿಯೂರಿನ ಭಾಗ ಮತ್ತು ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಇದು ಒಂದು ರೀತಿಯ ವಾತಾವರಣ ಇರತಕ್ಕಂಥದ್ದು. ಮತ್ತು ಆ ಭಾಗದಲ್ಲಿ ಶೇಂಗಾ ಪ್ರಮುಖ ಬೆಳೆ ಆದ್ರೆ ಈ ಭಾಗದಲ್ಲಿ ಮೆಕ್ಕೆಜೋಳ ಮತ್ತು ರಾಗಿ ಪ್ರಮುಖ ಬೆಳೆ ಕಂಡು ಬರುತ್ತೆ. ಈಗ ಮೆಕ್ಕೆಜೋಳ ಎಲ್ಲಿ ಪ್ರಮುಖವಾದ ಬೆಳೆ ಇದೆ, ಉದಾಹರಣೆಗೆ ಚಿತ್ರದುರ್ಗ ಭಾಗ ಇರಬಾರ್ದು ಮತ್ತು ನಮ್ಮ ಹೊಳಲ್ಕೆರೆಯ 4 ಹೋಬಳಿಗಳಲ್ಲಿ ಇರಬಹುದು ಮತ್ತು ಹೊಸದುರ್ಗದ ಕೆಲವು ಭಾಗಗಳಲ್ಲಿ ಆಗಿರಬಹುದು, ಈಗಾಗಲೇ ಮೆಕ್ಕೆಜೋಳದ ಬಿತ್ತನೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಕೆಲವು ರೈತರು, ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಈಗ ಏನು ಮೆಕ್ಕೆಜೋಳದ ಬಿತ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ ಶೇಕಡ 1-3-4 ಆಗಿದೆ. ಇನ್ನು ಮುಂದೆ ಎಲ್ಲರೂ ಭೂಮಿ ಸಿದ್ಧತೆಯನ್ನು ಮಾಡಿಟ್ಕೊಂಡಿದ್ದಾರೆ, ಮುಂದೆ ಬಿತ್ತನೆಯನ್ನು ಪ್ರಾರಂಭ ಮಾಡೋರಿದ್ದಾರೆ. ಇನ್ನು ಶೇಂಗಾಕ್ಕೆ ಸಂಬಂಧಪಟ್ಟಂತೆ ಬಂದರೆ ಸ್ವಲ್ಪ ಸಮಯ ಅವಕಾಶ ಇದೆ. ಸಾಮಾನ್ಯವಾಗಿ ಶೇಂಗಾ ಜೂನ್ ಕೊನೆ ವಾರದಲ್ಲಿ ಅಥವಾ ಜುಲೈ 2ನೇ ವಾರದಲ್ಲಿ ಅಪ್ ಟು ಜುಲೈ ಕೊನೆ ತನಕನು, ಕೆಲವೊಮ್ಮೆ ಆಗಸ್ಟ್ 15 ತನಕನೂ ಮೊಳಕಾಲ್ಮೂರಿನ ಕೆಲವು ಭಾಗಗಳಲ್ಲಿ ಬಿತ್ತನೆ ಆಗೋದನ್ನ ಈ ಜಿಲ್ಲೆ ಗಮನಿಸ್ತಾ ಬಂದಿದೆ ಮತ್ತು ಅದೇ ರೀತಿ ರೈತರು ಬಿತ್ತನೆ ಮಾಡಿಕೊಂಡು ಬಂದಿದ್ದಾರೆ. ಇದು ಒಂದು ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಸಿದ್ಧತೆ ಮಾಡಿರ್ತಕ್ಕಂಥ ರೈತರಂತೂ ಇದ್ದಾರೆ. ಮಾಗಿ ಉಳುಮೆ ಮಾಡಿಟ್ಕೊಂಡು ಮಾಗಿ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ, ಇದ್ರ ಬಗ್ಗೆ ರೈತರಿಗೆ ಎಲ್ರಿಗೂ ಅರಿವಿದೆ. ಪ್ರತಿಯೊಬ್ಬರು ಮಾಡಿಕೊಂಡಿದ್ದಾರೆ. ಭೂಮಿ ಸಿದ್ಧತೆ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಇನ್ನೊಂದು ಮಳೆಗಾಗಿ ಕಾದಿದ್ದಾರೆ. ಮಳೆ ಬಂತು ಅಂತ ಹೇಳಿದ್ರೆ ಬಿತ್ತನೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ಮಟ್ಟಕ್ಕೆ ಭೂಮಿ ಸಿದ್ಧತೆಯನ್ನ ಮಾಡಿ ಈಗ ರೈತರು ಇಟ್ಕೊಂಡಿದ್ದಾರೆ. ಇನ್ನು ಮುಂದೆ ಬೀಜ ಖರೀದಿ ಮಾಡಬೇಕಾಗಿದೆ, ಗೊಬ್ಬರ ಖರೀದಿ ಮಾಡಬೇಕಾಗಿದೆ. ಕೆಲವರು ಈಗಾಗಲೇ ಗೊಬ್ಬರವನ್ನು ಖರೀದಿ ಮಾಡಿದ್ದಾರೆ. ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡತಕ್ಕಂಥ ರೈತರಿಗೆ ಏನು ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ದಯವಿಟ್ಟು ಅಧಿಕೃತ ಮಾರಾಟಗಾರರು ಏನಿದ್ದಾರೆ ಅವರಿಂದನೇ ದಯವಿಟ್ಟು ಖರೀದಿ ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 500 ಪರಿಕರ ಮಾರಾಟಗಾರರು ಇದ್ದಾರೆ, ಸಾಕಷ್ಟು ಜನ ಪರಿಕರ ಮಾರಾಟಗಾರರು ಇದ್ದಾರೆ, ಅವರಿಂದನೇ ಖರೀದಿ ಮಾಡತಕ್ಕಂಥದ್ದು ಒಂದು. ಎರಡನೆಯದು, ಏನು ಬೀಜವನ್ನು ಖರೀದಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾರಾಟಗಾರರಿಂದ ಬಿಲ್ಲನ್ನು ಪಡೆದು ಇಟ್ಕೋಬೇಕು. ನಾಳೆ ಅದು ಹುಟ್ಟಲಿಲ್ಲ, ಮತ್ತೇನೋ ತೊಂದರೆ ಆಯ್ತು, ಹೌದು ಇಂಥವ್ರ ಅಂಗಡಿಯಿಂದ ಇಂಥ ತಳಿಯನ್ನ ನಾವು ತಂದಿದ್ವಿ, ಇಂಥ ಲಾಟ್ ನಂಬರ್ ಇತ್ತು, ಮತ್ತೆ ಇದನ್ನ ಯಾರು ಸಪ್ಲೈ ಮಾಡಿದ್ರು, ಮತ್ತೆ ಆ ಕಂಪ್ನಿಯವರನ್ನ ನಾವು ಮುಂದೆ ಫರ್ದರ್ ಲೀಗಲ್ ಆಕ್ಷನ್ಸ್ಗೆ ಒಳಪಡಿಸೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅನುಕೂಲ ಆಗ್ತದೆ. ಹಂಗಾಗಿ ರೈತರು ಅದನ್ನ ಯಾವುದೇ ಕಾರಣಕ್ಕೂ ಬಿಲ್ಲನ್ನ ಕಳೆಯದಲೆ ಕಡ್ಡಾಯವಾಗಿ ಬಿಲ್ಲನ್ನ ತರಬೇಕು ಒಂದು, ಮತ್ತು ಆ ಸೀಸನ್ ಮುಗಿಯೋವರೆಗೂ ಆ ಬಿಲ್ಲನ್ನ ಕಾಪಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗೊಬ್ಬರವನ್ನು ಕೂಡ ಅಧಿಕೃತವಾದ ಖರೀದಿದಾರರಿಂದಲೇ ಗೊಬ್ಬರವನ್ನ ಖರೀದಿ ಮಾಡಬೇಕು. ಈಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಮಗೂ ಕೂಡ ಬರ್ತಾ ಇದ್ದಾವೆ. ಎಲ್ಲೋ ಈ ರಾಣೆಬೆನ್ನೂರ್ ಕಡೆಯಿಂದ ಲೂಸ್ ಸೀಡ್ಸ್ ತಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ದಯವಿಟ್ಟು ಯಾರು ನಮ್ಮ ರೈತರು ಅಂತದಕ್ಕೆ ಆಸೆ ಬೀಳಬೇಡ್ರಿ. ದಯವಿಟ್ಟು ಯಾರು ಯಾರು ಅಂತ ಬಿತ್ತನೆ ಬೀಜಗಳನ್ನ ಬಿತ್ತಬೇಡ್ರಿ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ, ಒಂದು ಸೋರ್ಸ್ ಸರ್ಟಿಫಿಕೇಟ್ ಅಂತೇಳಿ ಇರುತ್ತೆ. ಬೀಜಕ್ಕಾದ್ರೆ ಒಂದು ಸೋರ್ಸ್ ಸರ್ಟಿಫಿಕೇಟ್, ಗೊಬ್ಬರಕ್ಕಾದ್ರೆ ಒಂದು ಓ ಫಾರಂ ಅಂತೇಳಿ ಹೇಳ್ತೀವಿ ಈ ತರದ್ದು. ಈಗ ಪೆಸ್ಟಿಸೈಡ್ಸ್ಗಾದ್ರೆ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಅಂದ್ರೆ ಅಧಿಕೃತವಾಗಿ ಅದನ್ನ ಉತ್ಪಾದನೆ ಮಾಡಿ ಸರಬರಾಜು ಮಾಡಿರೋರು ಯಾರು ಅಂತಕ್ಕಂಥ ಮೂಲ ಅದರಿಂದ ತಿಳಿಯುತ್ತೆ. ಈ ಮೂಲನೇ ಗೊತ್ತಿಲ್ಲದಲೆ ಸುಮ್ಮನೆ ಯಾರೋ ಇಲ್ಲೂ ಸೀಡ್ಸ್ ಅನ್ನ ತಂದು ಅಲ್ಲಲ್ಲಿ ರೈತರು ಬಿತ್ತನೆ ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲಿ ಸಿಕ್ಕಿದೆ, ಮೊನ್ನೆ ಕೂಡ ಸುಮಾರು ಒಂದು 12 ಕ್ವಿಂಟಲ್ ಬಿತ್ತನೆ ಬೀಜವನ್ನು ಆ ರೀತಿ ಮಾರಾಟ ಮಾಡಿದವ್ರನ್ನ ಕೂಡಲೇ ಸೀಸ್ ಮಾಡಿ ಅದನ್ನ ಬೀಜ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ನೊಳಗೆ ಬರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ವಶಕ್ಕೆ ಅದನ್ನು ನೀಡಿದ್ವಿ. ಇದರ ಹೊರತುಪಡಿಸಿಯೂ ಸಹಿತ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಹೋಗಿ ಇಲಾಖೆ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ರೈತರಲ್ಲೇ ಮನವಿ ಮಾಡ್ತಾ ಇದ್ದೇವೆ, ದಯವಿಟ್ಟು ಸಾಕಷ್ಟು ಬೀಜ ಲಭ್ಯ ಇದೆ, ಇಲಾಖೆನಲ್ಲಿ ಲಭ್ಯ ಇದೆ, ಮಾರಾಟಗಾರರಲ್ಲಿ ಲಭ್ಯ ಇದೆ. ಹಾಗಾಗಿ ಬೀಜವನ್ನು ಅಧಿಕೃತ ಮಾರಾಟಗಾರರಿಂದನೇ ಪಡಿಬೇಕು, ಗೊಬ್ಬರವನ್ನು ಸಹಿತ. ಸರ್, ಕಳೆದ ವರ್ಷ ನಾವು ತೊಗರಿ ಒಂದು ಬೆಳೆನ ಪ್ರೋತ್ಸಾಹ ಮಾಡಲಿಕ್ಕೆ ಇಲಾಖೆಯಿಂದ ತೊಗರಿ ಬೀಜಗಳನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಈ ಸರಿ ನಮ್ಮ ರೈತರಿಗೆ ಇಲಾಖೆಯಿಂದ ಯಾವ್ಯಾವ ತರದ ಬೀಜಗಳು ಸಿಗ್ತವೆ, ಅಂದ್ರೆ ಯಾವ ಬೆಳೆಗಳಿಗೆ ಬೀಜ ಸಿಗುತ್ತೆ, ಮತ್ತೆ ಯಾವ್ದ್ರಲ್ಲಿ ಯಾವ್ದಂತರ ಬೆಳೆಯಾಗಿ ಮಾಡಿದ್ರೆ ಸೂಕ್ತ, ಮತ್ತೆ ಈಗ ಹೊಸದುರ್ಗ ಹೊಳಲ್ಕೆರೆ ಭಾಗದಲ್ಲಿ ಯಾವನ್ನು ಬೆಳೆದ್ರೆ ಸೂಕ್ತ ಆಗುತ್ತೆ, ಈಗ ಆ ಕಡೆ ರಾಗಿ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಬೆಳೀತಾರೆ, ಅದರಲ್ಲಿ ಅಂತರ ಬೆಳೆಯಾಗಿ ಯಾವ್ದು ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ಹೇಳಿ ಸರ್. ಈಗ ಅಂತರ ಬೆಳೆಯಾಗಿ ಯಾವುದೇ ಬೆಳೆಯಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಯನ್ನ ಬೆಳೆತಕ್ಕಂಥದ್ದು ಬಹಳ ಉತ್ತಮ. ಒಂದು ಅಡಿಷನಲ್ ಇನ್ಕಮ್ ಆದಂಗೆ ಆಗ್ತದೆ ಒಂದು. ಎರಡನೇದು, ಅಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಯಾಕೆ ಹೆಚ್ಚಾಗುತ್ತೆ ಅದೆಲ್ಲ ಗೊತ್ತಿರೋವಂಥದ್ದೇ. ರೈಸೋಬಿಯಂ ರೂಟ್ ನಾಡಲ್ಸ್ ಇರ್ತವೆ, ಅವು ಹೊರಗಡೆ ಇರ್ತಕ್ಕಂಥ ಸಾರಜನಕವನ್ನು ಹೀರಿ ಬೆಳೆಗಳಿಗೆ ಕೊಡ್ತವೆ. ಹಂಗಾಗಿ ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ ಅನ್ನೋದು ರೈತರಿಗೂ ತಿಳಿದಿದೆ, ಎಲ್ರಿಗೂ ತಿಳಿದಿರತಕ್ಕಂಥ ವಿಚಾರ. ಹಂಗಾಗಿ ಯಾವುದೇ ಬೆಳೆ ಆಗಿರ್ಬೋದು, ಉದಾಹರಣೆಗೆ ಮೆಕ್ಕೆಜೋಳ, ಅದು ಏಕದಳ ಬೆಳೆ, ಸೀರಿಯಲ್ಸ್ ಅಂತೇಳಿ ಹೇಳ್ತೀವಿ. ಏಕದ ಬೆಳೆಯಲ್ಲೂ ತೊಗರಿಯನ್ನ ನಾವು ಅಂತರ ಬೆಳೆಯಾಗಿ ನಾವು ರೆಕಮೆಂಡ್ ಮಾಡ್ತಾ ಇದ್ದೇವೆ. ಜೊತೆಗೆ ಎಣ್ಣೆಕಾಳು ಬೆಳೆ, ಉದಾಹರಣೆಗೆ ಶೇಂಗಾದಲ್ಲಿ, ಶೇಂಗಾದಲ್ಲೂ ಸಹಿತ ತೊಗರಿಯನ್ನ ಹಾಕ್ರಿ ಅಂತೇಳಿ ಹೇಳ್ತಾ ಇದ್ದೇವೆ. ತೊಗರಿ ಅವರೇ ಬಹಳಷ್ಟು ಜನ ಆಗ್ತಾ ಇದ್ದಾರೆ. ಹೆಬ್ಬಾಳ ಅವರೆಯನ್ನ ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ. ನಮ್ಮ ಸೊಗಡು ಅವರೇ ಬೇರೆ, ಹೆಬ್ಬಾಳ ಅವರೆಯನ್ನ ನಮ್ಮ ಭರಮಸಾಗರ ಭಾಗದಲ್ಲಿ ಸಾಕಷ್ಟು ರೈತರು ಈಗಾಗಲೇ ಹಾಕಿದ್ದಾರೆ. ಎಲ್ಲೆಲ್ಲಿ ಅಡಿಕೆ ಸಸಿಗೆ ಸಣ್ಣದಿದೆ ಅಲ್ಲೂ ಕೂಡ ಹೆಬ್ಬಾಳ ಅವರೆಯನ್ನ ಸಾಕಷ್ಟು ಬೆಳೀತಾ ಇದ್ದಾರೆ. ಕೆಲವು ಎಲ್ಲಿ ಅಲಸಂದೆ ಬೆಳೆಯೋದಕ್ಕೆ ಸಾಧ್ಯ ಬೆಳೀರಿ. ಹಂಗಾಗಿ ಈ ತರ ದ್ವಿದಳ ಧಾನ್ಯದ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳೀರಿ ಅಂತೇಳಿ ನಾನು ರೈತರಲ್ಲಿ ಮನವಿಯನ್ನು ಮಾಡ್ತೇನೆ. ಈ ಶೇಂಗಾದಲ್ಲಿ ಕೆಲವು ಈ ಚಳ್ಳಕೆರೆ ಮೊಳಕಾಲ್ಮೂರು ಕಡೆ ಹೆಸರುನು ಅಂತರ ಬೆಳೆಯಾಗಿ ಹಾಕ್ತಾರೆ, ಮತ್ತೆ ಅಲಸಂದೆ ಹಾಕ್ತಾರೆ, ತೊಗರಿ ಹಾಕ್ತಾರೆ, ಕೆಲವು ಕಡೆ ಈ ಗುರೆಳ್ಳು ಅಂತ ಹೇಳ್ತೀವಿ ಸರ್, ಅದನ್ನು ಬೆಳೆಯೋದೆಲ್ಲ ನೋಡಿದ್ದೀವಿ. ಹೌದು, ಈಗ ಗುರೆಳ್ಳು ಸ್ವಲ್ಪ ಬಾರ್ಡರ್ ಕ್ರಾಪ್ ಆಗಿ ಅಂದ್ರೆ ಸುತ್ತಲೂ ಬೆಳೆಯಾಗಿ ಬೆಳೆಯೋದು ಬಹಳಷ್ಟು ಅನುಕೂಲ. ಅಂತರ ಬೆಳೆಯಾಗಿ ಇದು ಯಾವುದೇ ದ್ವಿದಳ ಧಾನ್ಯವನ್ನ ಅವರಿಗೆ ಅನುಕೂಲಕರವಾದಂತಹ ದ್ವಿದಳ ಧಾನ್ಯವನ್ನ ಸ್ವಲ್ಪ ಮುಂಗಡ ಬಿತ್ತನೆ ಆಯ್ತು ಅಂತ ಹೇಳಿದ್ರೆ ಹೆಸರನ್ನಾಗ್ಲಿ, ಆಮೇಲೆ ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಅಲಸಂದೆ ಅಥವಾ ತೊಗರಿ ಆಗ್ಲಿ, ಈ ರೀತಿ ದ್ವಿದಳ ಧಾನ್ಯಗಳನ್ನ ಬಳಸಿ ಅಂತರ ಬೆಳೆಯನ್ನ ಕಾಪಾಡಿಕೊಳ್ಳೋದು ಒಳ್ಳೆಯದು. ಸುತ್ತಲೂ ಈ ಉಚ್ಚಳ್ಳನ್ನ ಬಳಸೋದ್ರಿಂದ ಕೂಡ ಸಾಕಷ್ಟು ಅನುಕೂಲಗಳು ಇದ್ದಾವೆ, ಅದನ್ನು ಕೂಡ ರೈತರು ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರಿಯ ತಾವು ಹೇಳಿದ್ರಿ ಇಲಾಖೆಯಿಂದ ಇಂತಿಂಥ ಬೀಜಗಳು ಲಭ್ಯ ಇದ್ದಾವೆ ಅಂತಂತೇಳಿ, ಅವರು ಆ ಬೀಜಗಳನ್ನು ಪಡಿಬೇಕಂದ್ರೆ ಏನೇ ಅವರಿಗೆ ಮಾನದಂಡ ಏನು? ಮಾರ್ಗಸೂಚಿ ಪ್ರಕಾರ ಅವ್ರಿಗೆ ಒಂದು FID ನಂಬರ್ ಅಂತೇಳಿ ಕೊಟ್ಟಿರ್ತೀವಿ ನಾವು, ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ. FID ನಂಬರ್ ಎಲ್ಲರೂ ಒಂದ್ ಹತ್ರ ಬರೆದಿಟ್ಕೊಂಡು ರೆಡಿ ಇಟ್ಕೊಂಡಿದ್ರು ಅಂದ್ರೆ ಅದನ್ನೊಂದು ಹೇಳಿದ್ರೆ ಸಾಕು, ಬೇರೆ ಏನು ಅವಶ್ಯಕತೆ ಇಲ್ಲ. ಒಂದ್ ವೇಳೆ FID ಏನು ಇಲ್ಲ ಅಂತೇಳಿ ಹೇಳಿದ್ರೆ ಆಗ ಏನ್ ಮಾಡ್ತಾರೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿದ್ದವರು ಅವ್ರನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಧಾರ್ ನಂಬರ್ನ ಆಧಾರ್ ಕಾರ್ಡ್ ತಗೊಂಬರ್ರಿ ಅಂತೇಳಿ ಹೇಳ್ತಾರೆ, ಜೆರಾಕ್ಸ್ ಪ್ರತಿ ಕೊಟ್ಟರು ಸಾಕು. ಬಟ್ ಏನು ಅಂದ್ರೆ ಈ FID ಇಂದ ಏನ್ ಅನುಕೂಲ ಅನ್ನೋದು ಅಂದ್ರೆ, ಆ FID ನಂಬರ್ ಹೇಳ್ಬಿಟ್ರೆ ಅವ್ರ ಆಧಾರ್ ನಂಬರು ಸಿಕ್ಕುತ್ತೆ ನಮ್ಗೆ, ಅವ್ರ ಬ್ಯಾಂಕ್ ಅಕೌಂಟ್ ನಂಬರು ಸಿಗುತ್ತೆ, ಅವ್ರಿಗೆ ಎಷ್ಟು ಎಕ್ಸ್ಟೆಂಟ್ ಇದೆ, ಈಗ 3 ಎಕರೆ ಇದೆಯೋ, 4 ಎಕರೆ ಇದೆಯೋ, 10 ಎಕರೆ ಇದೆಯೋ, ಅವರಿಗೆ ಎಷ್ಟು ಜಮೀನನ್ನ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಿಕ್ಕುತ್ತೆ. ಅದರ ಆಧಾರದ ಮೇಲೆ ಬೀಜವನ್ನ ನಾವು ಅವರಿಗೆ ವಿತರಣೆ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಹಂಗಾಗಿ ನಾವು FID ನಂಬರ್ನ ತಂದ್ರೆ ಸಾಕು. ಒಂದ್ ವೇಳೆ FID ನಂಬರ್ ಇಲ್ಲ ಅಂತ ಹೇಳಿದ್ರೆ ಒಂದು ಆಧಾರ್ ಜೆರಾಕ್ಸ್ ನ ಪ್ರತಿಯನ್ನ ಅಥವಾ ಒಂದು RTC ಪ್ರತಿಯನ್ನ ತೆಗೆದುಕೊಂಡು ಹೋದ್ರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಈಗ ಅದರಲ್ಲಿ ಈ ಸಬ್ಸಿಡಿ ಅನ್ನೋದು ಏನೋ ಇರುತ್ತೆ ಸರ್, ಬೀಜ ಖರೀದಿ ಮಾಡ್ಲಿಕ್ಕೆ ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ, ಅದ್ರ ಬಗ್ಗೆ ಏನಾದ್ರು ಅಂದ್ರೆ, ಈಗ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಕೊಡ್ತಕ್ಕಂಥದ್ದು, ದೊಡ್ಡ ರೈತರಿಗೆ 5 ಎಕರೆಗೆ ಲಿಮಿಟ್ ಮಾಡಿ ಕೊಡ್ತಾ ಇದ್ದೇವೆ ಅಂದ್ರೆ ಆ ಸಣ್ಣ ರೈತರು ಅತಿ ಸಣ್ಣ ರೈತರ ಲೆಕ್ಕದಲ್ಲೇ ಕೊಡ್ತಕ್ಕಂಥದ್ದು. ಇದಲ್ಲದಲ್ಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೆ ಸ್ವಲ್ಪ ಸಹಾಯಧನದ ಮೊತ್ತ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಶೇಂಗಾದಲ್ಲಿ ಸಹಾಯಧನವನ್ನ ನಾವು 1 kg ₹14 ಸಾಮಾನ್ಯ ರೈತರಿಗೆ ಕೊಟ್ರೆ SST ರೈತರಿಗೆ ₹21 ಕೊಡ್ತಾ ಇದ್ದೇವೆ. ಅಲ್ಲಿಗೆ ₹14.50 ಅಂತ ಲೆಕ್ಕ ತಗೊಂಡ್ರೆ ಅಲ್ಲಿಗೆ ₹21.75 ಅಂತ ಆ ಲೆಕ್ಕದಲ್ಲಿ ಅವರು ಅದಕ್ಕೆ ಪ್ರೂಫ್ ಅನ್ನ ಕೊಡ್ತಕ್ಕಂಥದ್ದು. FID ನಲ್ಲಿ ಎಲ್ಲ ಮಾಹಿತಿನೂ ಲಭ್ಯ ಇರುತ್ತೆ. ಈಗ ಒಂದ್ ವೇಳೆ ಅದು ಇಲ್ಲ ಅಂತೇಳಿ ಹೇಳಿದ್ರೆ, ಈಗ SST ಇದರಲ್ಲಿ ನಮಗೆ ಬೇಕು ಅಂತೇಳಿ ಹೇಳಿದ್ರೆ ಒಂದು ಜೆರಾಕ್ಸ್ ಪ್ರತಿ ಜಾತಿ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡುವಂತ ಬೇಕಾಗ್ತದೆ. ಸರ್ ಪ್ರವೀಣ್ ಅವರು, ನಮ್ಮ ರೈತರು ಈಗ ಗೊಬ್ಬರ ಖರೀದಿ ಮಾಡ್ತಾರೆ ಅಥವಾ ಆಗ್ಲಿ ಹೇಳಿದ್ರು ಗೊಬ್ಬರ ಯಾವ ರೀತಿ ಖರೀದಿ ಮಾಡಬಹುದು ಅಂತೇಳಿ, ಅವ್ರ ಮನೋಭಾವ ಹೆಂಗಿದೆ ಅಂದ್ರೆ ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಬಹಳ ಜನ ಇದ್ರೆ, ಅದರಲ್ಲಿ ಹೆಚ್ಚಾಗಿ ಬಹಳ ಸುಲಭವಾಗಿ ಬಹಳ ಸರಳ ವಿಧಾನದಲ್ಲಿ ಅವರೇನು ರಾಸಾಯನಿಕ ತಂದು ಹಾಕ್ಬಿಡೋದು ರಾಸಾಯನಿಕ ಗೊಬ್ಬರಗಳನ್ನ. ಈ ಗೊಬ್ಬರ ಬಳಸೋದ್ರಲ್ಲಿ ನಮ್ಮ ರೈತರು ಏನೋ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ಸೂಕ್ತ ಅಂತ ಹೇಳ್ತಾರೆ? ಹೌದು, ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರವನ್ನು ಉಪಯೋಗಿಸ್ತಕ್ಕಂಥದ್ದು ನಾವು ಯಥೇಚ್ಛವಾಗಿ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ನಾವು ಇಳುವರಿಯನ್ನು ಹೆಚ್ಚಾಗಿ ಪಡಿತಕ್ಕಂಥದ್ದು ಒಂದು ಭಾಗ, ಆದರೆ ಅದನ್ನು ನಮ್ಮ ನೈಸರ್ಗಿಕ ಒಂದು ಏನು ಪರಿಸರ ಇದೆ ಅದನ್ನು ನಾವು ಒಂದು ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದೀವಿ ಅಂತ ತಪ್ಪೇನಿಲ್ಲ. ಹಾಗಾಗಿ ರೈತ ಬಾಂಧವರಲ್ಲಿ ನಾವು ವಿನಿಸ್ತಕ್ಕಂಥದ್ದು ಇಷ್ಟೇ, ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಉಪಯೋಗಿಸ್ರಿ ದಯಮಾಡಿ. ಹೆಚ್ಚಿಗೆ ಉಪಯೋಗಿಸೋದ್ರಿಂದ ನೀವು ಅನಗತ್ಯವಾಗಿ ಅದನ್ನು ಭೂಮಿಗೆ ಹಾಕ್ದಂಗೆ ಆಗುತ್ತೆ, ಜೊತೆಗೆ ನೀವು ಹೆಚ್ಚಿನ ಖರ್ಚನ್ನು ಮಾಡ್ಕೊಂಡಂಗೆ ಆಗುತ್ತೆ, ಇಳುವರಿನೂ ಹೆಚ್ಚಿಗೆ ಪಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ದಯಮಾಡಿ ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರವನ್ನು ಬಳಸಬೇಕು. ಮತ್ತು ಏನು ಅದರ ಗರಿಷ್ಠ ಮಾರಾಟ ಬೆಲೆ MRP ಅಂತ ಏನಿರುತ್ತೆ, ಆ ಒಂದು ಗರಿಷ್ಠ ಮಾರಾಟ ಬೆಲೆಗೆ ನೀವು ಹಣವನ್ನು ನೀಡಿ ಅಧಿಕೃತ ಮಾರಾಟಗಾರರಿಂದ ಮಾತ್ರ ಪಡೀರಿ. ದಯವಿಟ್ಟು ಎಲ್ಲ ಬಂದು ಹಳ್ಳಿನಲ್ಲಿ ಮಾರ್ತಾರಂದ್ರೆ ಅಂತರ ಹತ್ರ ತಗೋಬೇಡಿ ದಯಮಾಡಿ. ಒಂದು ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, DAP ಮೇಲೆ ಅವಲಂಬನೆ ಹೆಚ್ಚಿಗೆ ಆಗಿದೆ ರೈತರಲ್ಲಿ. ದಯಮಾಡಿ ಅದನ್ನ ತಪ್ಪು ತಿಳುವಳಿಕೆಯಿಂದ ಹೊರಗೆ ಬರಬೇಕು. DAP ಅಷ್ಟೇ, ಇತರೆ ಇರತಕ್ಕಂಥ ಮಿಶ್ರಣಗಳು ಕೂಡ ಕೆಲಸ ಮಾಡ್ತವೆ. ಹಾಗಾಗಿ ಈಗ ಒಂದು ಹೇಳ್ಬೇಕಂತಂದ್ರೆ, ಶೇಂಗಾ ಬೆಳೆನಲ್ಲಿ 10-26 ಐಡಿಯಲ್ ಇರತಕ್ಕಂಥ ಒಂದು ಕಾಂಪ್ಲೆಕ್ಸ್ ಗೊಬ್ಬರ, ಅದ್ರ ಜೊತೆಗೆ ಈಗ 20-20-0-13 ಅಂತೇಳಿ ಒಂದು ಗೊಬ್ಬರ ಮಿಶ್ರಣ ಅದು. ಈಗ 20-20-0-13 ಅಂದ್ರೆ 20 kg ಸಾರಜನಕ, 20 kg ರಂಜಕ, ಪೊಟ್ಯಾಶ್ ಇರೋದಿಲ್ಲ, 13 ಸಲ್ಫರ್ ಇರುತ್ತೆ. ಈ ಯಾವುದೇ ಎಣ್ಣೆ ಬೆಳೆಗೆ ಸಲ್ಫರ್ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಈಗ DAP ಇರೋದಿಲ್ಲ ಸಲ್ಫರ್, ಬಟ್ ಈ 20-20-0-13 ಸಲ್ಫರ್ ಇರುತ್ತೆ. ಎಣ್ಣೆ ಅಂಶವನ್ನ ಹೆಚ್ಚು ಮಾಡೋದ್ರಲ್ಲಿ ಈ ಸಲ್ಫರ್ ಬಹಳ ಉಪಯೋಗಕಾರಿ. ಹಂಗಾಗಿ 20-20-0-13 ಕೂಡ ಬಳಸಬಹುದು. ರೈತರಿಗೆ ಈ ತಪ್ಪು ತಿಳುವಳಿಕೆಯಿಂದ ನಮ್ಮ ರೈತರು ಹೊರಗೆ ಬರಬೇಕು ಅಂತೇಳಿ ಪ್ರವೀಣ್ ಅವರು ಮಾತಾಡ್ತಾ ಇದ್ದಾರೆ, ನಾನು ಅದಕ್ಕೆ ಪುಷ್ಟೀಕರಣವನ್ನು ನೀಡಿದ್ದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ನಾವು ಗಮನಿಸೋದಾದ್ರೆ ಯೂರಿಯಾವನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ರೆ, ದಯಮಾಡಿ ಅದರಿಂದ ಅದರ ಬದಲಿಗೆ ನ್ಯಾನೋ ಯೂರಿಯಾವನ್ನು ಈಗಾಗಲೇ ಪರಮೇಶ್ವರಪ್ಪರ ಜೊತೆಗೆ ಮಾತಾಡಿದಾಗ ಅದ್ರ ಬಗ್ಗೆ ಎಲ್ಲ ಹೇಳಿದೀವಿ. ದಯಮಾಡಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಆದಷ್ಟು ಯೂರಿಯಾವನ್ನ ಭೂಮಿಗೆ ಹಾಕ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕಂತ ಒಂದು. ಜೊತೆಗೆ ಈಗಾಗಲೇ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಮೊದಲೇ ಹೇಳಿದಾಗೆ ಬಿತ್ತನೆ ಬೀಜವನ್ನು ನೀವು ಎಲ್ಲೆಂದರಲ್ಲಿ ತಗೋಬೇಡಿ, ದಯಮಾಡಿ ನೀವು ಅಧಿಕೃತ ಮಾರಾಟಗಾರರಿಂದ ಬಿಲ್ಲು ಪಡೆದು ಮತ್ತು ಅದರ ವ್ಯಾಲಿಡಿಟಿ ಎಲ್ಲಿವರೆಗಿದೆ ಅಂತಕ್ಕಂಥದ್ದನ್ನು ನೋಡಿ ಪಡೆದು ಬಿತ್ತರಿ ದಯಮಾಡಿ. ನೀವು ಕೊನೆಯ ಒಂದು ಹಂತದಲ್ಲಿ ಹೋಗ್ಬಿಟ್ಟು ಎಲ್ಲೋ ಸಿಕ್ತು, ಎಲ್ಲೋ ಹಾಕಿದೆ, ಪೂರ್ತಿ ಬೆಳೆನೂ ಹೋಯಿತು ಅನ್ನೋ ಒಂದು ಪರಿಸ್ಥಿತಿಗೆ ತಂದ್ಕೋಬೇಡಿ ಅಂತೇಳಿ ನಾನು ಸಲಹೆ ನೀಡ್ತೇನೆ. ಇನ್ನೊಂದು ಹೇಳಬೇಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಡಿಕೆ ತೋಟದಲ್ಲಿ ಈ ಗ್ಲೈಫೋಸೇಟನ್ನು ಈ ಕಳೆನಾಶಕವನ್ನು ಉಪಯೋಗಿಸ್ತಾ ಇರೋದು ಹೆಚ್ಚೆತ್ತವಾಗಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇದು ಯಾಕೆ ಅಂತಂದರೆ ಇದು ನಾವು ಕೇವಲ ಕಳೆಯನ್ನು ನಿಯಂತ್ರಿಸಲ್ಲ, ಮಣ್ಣಿನ ಒಂದು ಸೂಕ್ಷ್ಮ ಜೀವಾಣುಗಳ ಒಂದು ಪರಿಸರನ ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಹೇಳ್ಬೇಕಂತಂದ್ರೆ ಏನು ಅಲ್ಲಿ ಬರುತ್ತಲ್ಲ ಗರ್ಕೆ ಏನು ಕಾಣುತ್ತಲ್ಲ ಅದಕ್ಕೆ ಒಂದು ಹೇಳ್ಬೇಕಂತಂದ್ರೆ ಕನಿಷ್ಠ ಪಕ್ಷ 2-3 ತಿಂಗಳು ಅದಕ್ಕೆ ಬಿಸಿಲು ಬೀಳಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗರ್ಕೆ ಹುಟ್ಟೋದಿಲ್ಲ. ಹಾಗಾಗಿ ಅಂತ ಒಂದು ತೆಂಗಿನ ತೋಟದಲ್ಲಿ ಹುರುಳಿಯನ್ನ ಪ್ರತಿ ವರ್ಷ ಸತತವಾಗಿ ಬೆಳೀತಕ್ಕಂತ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ನಾವು ಕನಿಷ್ಠ ಪಕ್ಷ 3-5 ವರ್ಷ ಪ್ರತಿ ವರ್ಷನು ಉರುಳಿ ಹಾಕಿ ಹಾಕಿ ಹಾಕಿ ಬಂದಾಗ ಇದರಲ್ಲಿ 3-4 ಅಂಶಗಳನ್ನು ಗಮನಿಸಬಹುದು. ಒಂದು, ಕಳೆ ನಿಯಂತ್ರಣ ಆಗುತ್ತೆ. ಎರಡನೇದು, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತು ಅದರಿಂದ ಬರ್ತಕ್ಕಂಥ ಏನು ಸಾವಯವ ಉರುಳಿ ಇದೆ ಅದನ್ನು ಉಪಯೋಗಿಸೋದಕ್ಕೂ ಅವಕಾಶ ಇದೆ, ಮತ್ತು ಸುತ್ತಮುತ್ತಲ ರೈತರು ಕೊಡೋದಕ್ಕೂ ಅವಕಾಶ ಆಗುತ್ತೆ. ದಯಮಾಡಿ ಗ್ಲೈಫೋಸೇಟನ್ನು ತೆಂಗಿನ ತೋಟದಲ್ಲಿ ಹೆಚ್ಚಿಗೆ ಬಳಸಬೇಡಿ, ಬದಲಿಗೆ ಉರುಳಿಯನ್ನು ಹಾಕಿ ಆ ಒಂದು ಕಳೆ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕಂತ ರೈತರಲ್ಲಿ ನಾನು ಮನವಿ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ಒಟ್ಟಾರೆ 3,05,950 ಹೆಕ್ಟರ್ನಷ್ಟು ಬಿತ್ತನೆ ಆಗ್ಬೋದು ಈ ಸಲ ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದೇವೆ. ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ, ಕಳೆದ ಬಾರಿ ಸುಮಾರು 3,43,000 ಹೆಕ್ಟರ್ನಷ್ಟು ಬಿತ್ತನೆ ಆಗಿತ್ತು. ಈ ಲೆಕ್ಕಾಚಾರದ ಪ್ರಕಾರ ನಮಗೆ ಒಟ್ಟಾರೆ ಬೀಜದ ಲಭ್ಯತೆ ಎಷ್ಟಿರಬೇಕು ಅಂದ್ರೆ 78,885 ಕ್ವಿಂಟಾಲ್ನಷ್ಟು ನಮ್ಮಲ್ಲಿ ಇತ್ತು ಅಂತೇಳಿ ಹೇಳಿದ್ರೆ ನಾವು ಎಲ್ಲಾ ರೈತರಿಗೂ ಸಫಿಷಿಯಂಟ್ ಬೀಜವನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಅದು ಅನುಪಾತದ ಪ್ರಕಾರ ಎಷ್ಟು ಎಕ್ಸ್ಚೇಂಜ್ ಆಗ್ತದೆ, ಎಕ್ಸ್ಚೇಂಜ್ ರೇಷ್ಯೋದ ಪ್ರಕಾರ. ಈಗ ನಮ್ಮಲ್ಲಿ ಸಬ್ಸಿಡಿನಲ್ಲಿ ಸುಮಾರು 30,165 ಕ್ವಿಂಟಾಲ್ನಷ್ಟು ಸಬ್ಸಿಡಿನಲ್ಲಿ ಕೊಡ್ತೇವೆ, 48,700 ಕ್ವಿಂಟಾಲ್ನಷ್ಟು ಹೊರಗಡೆ ಮಾರಾಟಗಾರರು ಕೊಡ್ತಾ ಇದ್ದಾರೆ, 78,885. ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಬೀಜ ಈಗಾಗಲೇ ಮಾರುಕಟ್ಟೆಯಲ್ಲಿ ಇದೆ. ಯಾರು ಗಾಬರಿ ಬಿದ್ದು ಅವಸರಕ್ಕೆ ಬಿದ್ದು ಅಲ್ಲಿ ಯಾರೋ ಲೂಸ್ ಸೀಡ್ಸ್ ತಂದಂಥದನ್ನ ಖರೀದಿ ಮಾಡಿ ಬಿತ್ತನೆ ಮಾಡೋದಕ್ಕೆ ಹೋಗಬಾರ್ದು, ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಿ ದಯವಿಟ್ಟು. ಸರ್, ಈಗ ಹವಾಮಾನ ವರದಿ ಪ್ರಕಾರ ಇನ್ನೊಂದು ವಾರದಲ್ಲಿ ಅಂದ್ರೆ 5 ದಿನದಲ್ಲಿ ಇಡೀ ಕರ್ನಾಟಕದಾದ್ಯಂತ ಮುಂಗಾರು ಆವರಿಸ್ಕೊಂತದ ಒಂದು ಮಾಹಿತಿ ಇದೆ ಸರ್, ಅವ್ರ ವರದಿ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ರೈತರು ಯಾವ ರೀತಿ ತಯಾರಾಗಬೇಕು, ಈಗ ಯಾಕಂದ್ರೆ ಬೀಜ ಖರೀದಿ ಇರ್ಬೋದು, ಗೊಬ್ಬರ ಖರೀದಿ ಇರ್ಬೋದು, ಬಿತ್ತನೆ ಯಾವಾಗ ಶುರು ಮಾಡಕ್ ಮಳೆ ಆಗಿಂದ ಶುರು ಮಾಡಿದ್ರೆ ಒಳ್ಳೇದ ಅಥವಾ ತೇವಾಂಶ ಇದ್ರೆ ಈಗಲೇ ಅವರು ಮಾಡಬಹುದಾ ಹೇಗಂತೇಳಿ. ಈಗ ತೇವಾಂಶ ಇದ್ರೆ ಬಿತ್ತನೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಇದು ರೈತರಿಗೂ ಕೂಡ ತಿಳಿದಿರತಕ್ಕಂತ ವಿಷಯನೇ. ಮತ್ತೆ ಆ ರೀತಿ ಇತ್ತು ಅಂತ ಹೇಳಿದ್ರೆ ರೈತರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಆದರೂ ಸಾಕಷ್ಟು ಭಾಗದಲ್ಲಿ ಮತ್ತೊಂದು ಮಳೆಗೆ ಕಾಯ್ತಾ ಇದ್ದಾರೆ. ಜಿಲ್ಲೆಯ ಸಾಕಷ್ಟು ಭಾಗದಲ್ಲಿ ಭೂಮಿ ಸಿದ್ಧತೆಯನ್ನ ಸಂಪೂರ್ಣವಾಗಿ ಮಾಡಿಟ್ಕೊಂಡು ಬೀಜವನ್ನ ಸಾಕಷ್ಟು ಜನ ಖರೀದಿನೂ ಕೂಡ ಮಾಡಿ ಗೊಬ್ಬರವನ್ನ ಖರೀದಿ ಮಾಡಿ ಒಂದು ಹದ ಮಳೆಗೆ ಕಾಯ್ತಾ ಇದ್ದಾರೆ. ಬಂತು ಅಂತ ಹೇಳಿದ್ರೆ ಬಿತ್ತಬಿಡೋಣ ಅಂತೇಳಿ ಆ ರೀತಿ ಮಾಡೋದು ಸೂಕ್ತವೆ. ಎರಡೂ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಈ ತಿಂಗಳು ಏನಿದೆ, ಈ ತಿಂಗಳು ಎಲ್ಲಾ ಬಿತ್ತನೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಇನ್ನು ತಾವು ಹೇಳಿದಾಗ ಈಗಾಗಲೇ ಮುಂಗಾರು ಪ್ರವೇಶ ಆಗಿದೆ, ಇನ್ನು ಹೆಚ್ಚಿನ ಮಳೆ ಇಡೀ ರಾಜ್ಯದಲ್ಲಿ ಆಗುತ್ತೆ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಸಲ ವಾಡಿಕೆಯಷ್ಟು ಮಳೆ ಆಗುತ್ತೆ ಅಂತೇಳಿ ಒಂದು ಪ್ರೊಡಿಕ್ಷನ್ ಇದೆ. ಸುಮಾರು ಒಂದು 540 ಮಿಲಿಮೀಟರ್ಷ್ಟು ನಮಗೆ ಮಳೆ ವಾಡಿಕೆ ಅಂತ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಅಷ್ಟು ಮಳೆ ಆಯಿತು ಅಂತ ಹೇಳಿದ್ರೆ ನಮಗೆ ಎಲ್ಲ ಬೆಳೆಗಳಿಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಂಗೆ ಆಗ್ತದೆ, ರೈತರು ಮುಂದುವರಿಬಹುದು. ಆಮೇಲೆ ಬಿತ್ತನೆ ಬೀಜಕ್ಕೆ ಬಂದಾಗ ಒಂದು ಅಂಶ ರೈತರು ಗಮನಿಸಬೇಕು. ಈಗ ನಮ್ಮ ರೈತರ ಒಂದು ಮನೋಭಾವ ಯಾವ ರೀತಿ ಆಗಿದೆ ಅಂದ್ರೆ, ಈಗ ಮುಂಗಾರಲ್ಲಿ ಬಿತ್ತಬೇಕಪ್ಪ ಶೇಂಗಾ ಅಂದ ತಕ್ಷಣ ಶೇಂಗಾವನ್ನು ಇಟ್ಕೊಳ್ಳೋದೇ ಇಲ್ಲ, ಅವರು ನೇರವಾಗಿ ಬಂದು ನಮ್ಮ ಹತ್ರ ಕೊಂಡ್ಕೊಂತಾರೆ, ಸುಲಿಸ್ತಾರೆ, ಬಿತ್ತಾರೆ, ಮಾರ್ಬಿಡ್ತಾರೆ. ಆ ಒಂದು ರೂಢಿಯನ್ನು ತಪ್ಪಿಸ್ಬೇಕು ದಯಮಾಡಿ. ಈ ಶೇಂಗಾದಲ್ಲಿರ್ಬೋದು, ರಾಗಿನಲ್ಲಿರ್ಬೋದು, ಈ ತಳಿಗಳೇನಿದಾವೆ ನೀವು ಒಂದು ಬಾರಿ ಖರೀದಿ ಮಾಡಿದ್ಮೇಲೆ ಅವನ್ನ 3 ವರ್ಷ ಸತತವಾಗಿ ಉಪಯೋಗಿಸ್ಬೋದು, ಯಾವುದೇ ಒಂದು ಅದರ ಗುಣವನ್ನ ಕಡಿಮೆ ಆಗೋದಿಲ್ಲ. ಬಟ್ ಅವ್ರಿಗೇನಿದೆ ಅದನ್ನ ಇಟ್ಕೊಳ್ಳಲ್ಲ ರೈತರು, ಸುಮ್ಮನೆ ಅನ್ನೆಸೆಸರಿ. ಈಗ ನೋಡ್ರಿ, ಈಗ ಹೇಳ್ತಾರೆ ಸರ್ ನೀವು ಹೇಳಿದಂಗೆ ಮಾರ್ಕೆಟಲ್ಲಿ ಕಡಿಮೆ ಇದೆ, ನೀವು ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಅದು ವೈಜ್ಞಾನಿಕವಾಗಿ ಬೆಳೆಸಿ ಬಿತ್ತನೆ ಬೀಜ ಅಂದಾಗ ಮಾರ್ಕೆಟ್ ರೇಟ್ಗಿಂತ ಹೆಚ್ಚಿಗೆ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸೊ ಅವರೇ ಬೆಳೆದಿರತಕ್ಕಂಥ ಶೇಂಗಾವನ್ನ ಅವರೇ ಶೇಖರಣೆ ಮಾಡಿಟ್ಕೊಂಡಾಗ ಅವರಿಗೆ ಬಹಳಷ್ಟು ಪರಿಕರದ ಒಂದು ಏನು ಖರೀದಿ ಮಾಡತಕ್ಕಂತ ಹಣ ಉಳಿಯುತ್ತೆ, ಅದನ್ನ ದಯವಿಟ್ಟು ರೂಢಿಸ್ಕೋಬೇಕು. ಒಂದು ಬಾರಿ ಖರೀದಿ ಮಾಡಿದ್ಮೇಲೆ ಮತ್ತೆ 3 ವರ್ಷಕ್ಕೆ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದೊಂದು ರೂಢಿಸ್ಕೊಂಡ್ರೆ ಸಾಕು, ಹೆಚ್ಚು ಕಮ್ಮಿ 20% ಅವರ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಂತೀವಿ ಬೇಸಾಯ ವ್ಯವಸಾಯ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ದಯಮಾಡಿ ಇದನ್ನ ರೈತ ಬಾಂಧವರು ರೂಢಿಸ್ಕೋಬೇಕು. ಈ ಮುಂದಿನ ದಿನಗಳಲ್ಲಿ ಇದು ಕಂಪಲ್ಸರಿ ಆಗುತ್ತೆ. ಈಗ ಆಲ್ರೆಡಿ ನಾವೇನು ಕೆ ಕಿಸಾನ್ ಮುಖಾಂತರ ರೈತರಿಗೆ ವಿತರಣೆ ಮಾಡ್ತೀವಿ, ಅವರಲ್ಲಿ ಒಂದು ಬಾರಿ ತಳಿಯನ್ನ ತಗೊಂಡ್ಮೇಲೆ ಮತ್ತೆ 2 ವರ್ಷ ಅವ್ರಿಗೆ ಕೊಡೋದಿಲ್ಲ. ಒಂದ್ ವೇಳೆ ಪ್ರವಾಹ ಆದ್ರೆ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದ್ರೆ ಮಾತ್ರ ಅವ್ರಿಗೆ ಕೊಡೋದಕ್ಕೆ ಅವಕಾಶ ಇರುತ್ತೆ. ಮುಂದಿನ ದಿನಗಳಲ್ಲಿ ಏನಿಲ್ಲ, ಸಾಮಾನ್ಯವಾಗಿತ್ತು ಮಳೆಗಳು ಅಂದಾಗ ಮುಂದಿನ ದಿನಗಳಲ್ಲಿ ಅವ್ರು ಕೊಡಲ್ಲ. ಹಾಗಾಗಿ ಇದನ್ನು ದಯಮಾಡಿ ರೈತ ಬಾಂಧವರು ಗಮನಿಸಬೇಕು. ತಮ್ಮ ತಳಿಗಳನ್ನ, ತಳಿಗಳು ಏನಿದಾವೆ ನಾವು ಉಪಯೋಗಿಸ್ತಕ್ಕಂಥದ್ದು, ಅದನ್ನ ಅವರೇ ಬೀಜ ಶೇಖರಣೆ ಮಾಡ್ಕೋಬೇಕು, ಅವರೇ ಉಪಯೋಗಿಸ್ಬೇಕು. ಆ ಒಂದು ರೂಢಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರ್, ನೀವು ಹೇಳಿದಂಗೆ ಕೆಲವರೆಲ್ಲ ರೈತರು ಆ ರೀತಿ ಮಾಡ್ತಾರೆ, ಅಂದ್ರೆ ತಮ್ಮ ಬೀಜವನ್ನ ಅವರೇ ಶೇಖರಣೆ ಮಾಡಿಟ್ಟು ಮುಂದಿನ ಬಿತ್ತಾರೆ. ಆದ್ರೆ ಅಲ್ಲಿ ಒಂದು ಅವರು ಒಂದು ಲೋಪ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೀಜೋಪಚಾರ ಮಾಡಲಾರ್ದಂಗೆ ಹಾಗೆ ಬಿತ್ತಂತದ್ದು ಬಹಳ ನೋಡಿದೆ ನಾವು. ಅಂತ ಸಂದರ್ಭದಲ್ಲಿ ರೈತರು ಬೀಜೋಪಚಾರ ಮಾಡ್ಲಿಕ್ಕೆ ಏನಾದರೂ ಕ್ರಮ ಕೈಗೊಂಡ್ರೆ ಒಳ್ಳೇದೇನಂತ? ಅಲ್ಲ, ಬೀಜೋಪಚಾರವನ್ನು ಈಗ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜವನ್ನು ತಂದ್ರು ಕೂಡ ಮಾಡ್ತಾರೆ, ಅವರು ಬೀಜ ಇದ್ರು ಕೂಡ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಈಗ ನಮ್ಮಲ್ಲಿ ಟ್ರೈಕೋಡರ್ಮ್ ಇರ್ಬೋದು, ರೈಸೋಬಿಯಂ ಇರ್ಬೋದು, ಅಥವಾ ಈ ಗೊಣ್ಣೆ ಹುಳು ಬಾಧೆಯನ್ನು ನಿಯಂತ್ರಿಸೋದಕ್ಕೆ ಕ್ಲೋರೋಫೆರಿಫಾಸ್ ಅಂತೇಳಿ ಏನು ಉಪಯೋಗಿಸ್ತೀವಿ, ಅದನ್ನು ಕೂಡ ಆ ಬೀಜಕ್ಕೆ ಉಪಯೋಗಿಸ್ತಕ್ಕಂಥದ್ದು ಇದಕ್ಕೆ ಉಪಯೋಗಿಸ್ಬೋದು. ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರ ಪಡೆದು ಅವರಲ್ಲಿ ಇರ್ತಕ್ಕಂಥ ಶೇಖರಿಸ್ತಕ್ಕಂಥ ಬಿತ್ತನೆ ಬೀಜಗಳಿಗೆ ಉಪಯೋಗಿಸಿ ಬಿತ್ತನೆ ಮಾಡಬಹುದು, ಅದೇನು ತೊಂದರೆ ಆಗಲ್ಲ ಅವ್ರಿಗೆ. ದಯಮಾಡಿ ಇದನ್ನ ಸ್ವಲ್ಪ ರೂಢಿಸ್ಕೊಳ್ಳೋದು ಬಹಳ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಕಳೆದ ವರ್ಷಕ್ಕಿಂತ ಈ ವರ್ಷ ನಮಗೆ ಮಳೆ ಜಾಸ್ತಿ ಆಗಿದೆ ಅಂತ ನಾವು ಮಾತಾಡಿದ್ದೇವೆ. ಈ ವರ್ಷ ಸ್ವಲ್ಪ ಹೆಚ್ಚು ಬಿತ್ತನೆ ಆಗಿರೋದು ಈಗಾಗಲೇ ಆಗಿದೆ. ಕಾಟನ್, ಹತ್ತಿ ಸಾಕಷ್ಟು ಕಡೆ ಬಿತ್ತನೆ ಆಗಿದೆ. ಈಗ ಇನ್ನು ಸಮಯ ಇರೋಂಥ ಬೆಳೆಗಳಂದ್ರೆ ಈಗ ಮೆಕ್ಕೆಜೋಳ, ಆಮೇಲೆ ಶೇಂಗಾ, ಈಗ ನೀವು ಕಾಟನ್ ಏನ್ ಹೇಳಿದ್ರೆ ಅದಕ್ಕೂ ಇನ್ನು ಟೈಮ್ ಇದೆ. ಈಗ ನಾವೇನಂತೀವಿ ಉದ್ದ ಎಳೆ ಹತ್ತಿಯನ್ನ ಈಗಾಗಲೇ ಬಿತ್ತನೆ ಸಮಯ ಮುಗ್ದಂಗೆ ಈ ಜೂನ್ಗೆ, ಈಗ ಬಿತ್ತಕ್ಕಂಥದ್ದು ಮಧ್ಯಮ ಎಳೆಯ ಒಂದು ತಳಿಗಳನ್ನ ಬಿತ್ತೋದಕ್ಕೆ ಈಗ ಅವಕಾಶ ಇದೆ. ಸೊ ನಾವು ಖುಷ್ಕಿ ಪ್ರದೇಶದಲ್ಲಿ ಈಗಲೇ ಐಡಿಯಲ್ ಸೀಸನ್ ಈಗ ಬಿತ್ತೋದಕ್ಕೆ. ಸೊ ಹಿಂದಿನ ವರ್ಷ ನಮ್ಮ ಜಿಲ್ಲೆಯಲ್ಲಿ 12,000 ಹೆಕ್ಟರ್ ಬಿತ್ತನೆ ಆಗಿತ್ತು ಪೂರ್ತಿ ವರ್ಷ ಮುಗಿಯೋದ್ರೊಳಗೆ. ಬಟ್ ಈ ವರ್ಷ ಸಾಹೇಬ್ರು ಹೇಳಿದಾಗೆ 10,000 ಹೆಕ್ಟರ್ ಈಗಾಗಲೇ ಉದ್ದ ಎಳೆಯ ತಳಿಗಳೇ ಬಿತ್ತನೆ ಆಗಿದೆ. ಸೊ ಇನ್ನೂ ಅದು ಸರಿಸುಮಾರು 20,000 ಮುಟ್ಟತಕ್ಕಂತ ಒಂದು ಸಂಭವ ಇದೆ. ಸೊ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 50-60% ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆ ಇದೆ. ಇದರದ್ದು ಉದ್ದೇಶ ಇಷ್ಟೇ, ಏನು ಅಂತಂದ್ರೆ ಅದು ಒಳ್ಳೆ ರೇಟ್ ಸಿಕ್ಕಿದೆ ಇನ್ನೂ ವರ್ಷ, ಆಮೇಲೆ ಬೆಳೆನೂ ಚೆನ್ನಾಗಿ ಬಂದಿತ್ತು ಇನ್ನೂ ವರ್ಷ, ಹಾಗಾಗಿ ಈ ವರ್ಷ ಚೆನ್ನಾಗಿ ಹಾಕಿದ್ದಾರೆ ರೈತರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಾವು ಕೊಟ್ಟಿವೆ ರೈತರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮಿಬ್ಬರಿಗೂ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯಿಂದ ಬೀಜ ಹಾಗೂ ರಸಗೊಬ್ಬರ ಪೂರೈಕೆ ಕುರಿತು ಚಿತ್ರದುರ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕುಮಾರಿ. ನಾನು ಮಣ್ಣು ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಕಟ್ಟಡಗಳ ಮೇಲ್ಛಾವಣಿ ಮುಖಾಂತರ ಮಳೆ ನೀರಿನ ಸಂಗ್ರಹಣೆ ಮಾಡುವಂತಹ ವಿಧಾನದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಂಗೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತ ಕಂಡಿದೆ. ಹಾಗೆಯೇ ನೀರು ಸಹ ನೀರಾವರಿಗೆ ಅಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ನಾವೆಲ್ಲ ಕಾಡು ನಾಶ ಮಾಡಿ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡಿದು ಗಣಿಗಾರಿಕೆಗೆ ಉಪಯೋಗ ಮಾಡಿಕೊಳ್ತಾ ಇರೋದ್ರಿಂದ ಸಹ ಮಳೆ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಇದೆ. ಈಗಿರುವಾಗ ಇಂಥ ಕಳವಳಕಾರಿ ಪರಿಸ್ಥಿತಿಯಲ್ಲಿ ನಾವು ಪ್ರಕೃತಿಯಿಂದ ಉಚಿತವಾಗಿ ದೊರೆಯುವಂಥ ಮಳೆ ನೀರನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಬಹುದಂತ ವಿಧಾನಗಳನ್ನ ಅನುಸರಿಸೋದು ಬಹಳಷ್ಟು ಅವಶ್ಯಕವಾಗಿದೆ. ಮಳೆ ಬೀಳುವಂತಹ ಸ್ಥಳದಲ್ಲಿಯೇ ಮಳೆ ನೀರನ್ನ ಹಿಡಿದಿಟ್ಕೊಂಡು ಆ ನೀರನ್ನ ಶೇಖರಣೆ ಮಾಡಿಕೊಳ್ಳುವಂತ ವಿಧಾನಕ್ಕೇನೆ ಮಳೆ ನೀರು ಕೊಯ್ಲು ಅಂತ ನಾವು ಕರಿತೇವೆ. ಈಗ ಮೇಲ್ಛಾವಣಿ ಮಳೆ ನೀರಿನ ಸಂಗ್ರಹಣೆ ಯಾವ ರೀತಿ ಮಾಡಬಹುದು ಅಂದ್ರೆ, ಈ ಮೇಲ್ಛಾವಣಿ ಮಳೆ ನೀರು ಸಂಗ್ರಹಣೆ ವಿಧಾನದಲ್ಲಿ ಛಾವಣಿಯ ಮೇಲೆ ಬೀಳುವಂತ ಮಳೆ ನೀರನ್ನ ಸೂರು ದೋಣಿಗಳು ಮತ್ತು ಕೊಳವೆಗಳ ಮುಖಾಂತರ ಶೇಖರಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು. ಈ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಬೇಸಿಗೆ ಕಾಲದ ನಂತರ ಬರುವಂತ ಮೊದಲನೇ ಮಳೆ ರಭಸವನ್ನ ಹಾಗೆಯೇ ಹರಿದೋಗಲು ಬಿಟ್ಟುಬಿಡಬೇಕು. ನಂತರ ಬೀಳುವಂತ ಮಳೆನ ಮನೆಯ ಕಟ್ಟಡ ಛಾವಣಿ ಅಥವಾ ತಾರಸಿ ಮತ್ತೆ ಕಿಟಕಿ ಬಾಗಿಲಿನ ಸಜ್ಜಾ ಮೇಲೆ ಬೀಳುವಂತ ಮಳೆ ನೀರನ್ನ ಎಲ್ಲೂ ಸೋರ್ ಹೋಗದಂತೆ ಮಾಡಿ ಅದನ್ನ ಕೊಳವೆಗಳ ಮುಖಾಂತರ ಒಂದು ತೊಟ್ಟಿ ಅಥವಾ ಒಂದು ಡ್ರಮ್ಮಿಗೆ ಸಂಗ್ರಹಣೆ ಮಾಡುವಂಥದ್ದು. ತಾರಸಿ ಮೇಲೆ ಮಳೆ ನೀರಿನ ಜೊತೆ ಬೀಳುವಂತ ಎಲೆ ಮಣ್ಣು ಮತ್ತು ಕಸಗಳು ಇವೆಲ್ಲಾನು ಕೊಳವೆ ಮಾರ್ಗವಾಗಿ ಸಾಗು ಬರುವಾಗ ಅಂತ ಪದಾರ್ಥಗಳನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಸಂಗ್ರಹಣ ತೊಟ್ಟಿಗೆ ನೀರು ಬೀಳೋದು ಮೊದಲೇನೆ ಜಲ್ಲಿ ಮರಳು ಪದರದ ನಡುವೆ ಈ ನೀರನ್ನ ಹರಿದು ಬರುವಂತೆ ಮಾಡಿ ನಂತರ ಸಂಗ್ರಹಣ ತೊಟ್ಟಿಗೆ ಸೇರುವಂತೆ ಮಾಡೋದು. ಮಳೆ ನೀರು ಕೊಯ್ಲು ವ್ಯವಸ್ಥೆಗಳನ್ನ ನಿರ್ಮಲವಾಗಿ ಮತ್ತು ಉತ್ತಮ ಕಾರ್ಯನಿರ್ವಹಣಾ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದಾಗ ಅವುಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಬೇಕು ಮತ್ತು ಶುದ್ಧೀಕರಣ ಕಾರ್ಯವನ್ನು ಸಹ ಅಗತ್ಯವಾಗಿ ಮಾಡ್ಕೋಬೇಕಾಗಿರುತ್ತೆ. ಮಳೆ ನೀರನ್ನು ಸಂಗ್ರಹಣೆ ಮಾಡುವಂತಹ ಡ್ರಮ್ ಅಥವಾ ತೊಟ್ಟಿಗಳಲ್ಲಿ ದೊಡ್ಡ ಗಾತ್ರದ ಕಲ್ಲುಗಳು ಮರಳು ಇದ್ದಿಲು ಮತ್ತು ಸ್ಪಂಜಿನ ಪದರವನ್ನು ಅಳವಡಿಸೋದ್ರಿಂದ ಮಳೆ ನೀರನ್ನು ಶುದ್ಧೀಕರಣ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ಕೋಬಹುದು. ಮಳೆ ನೀರು ಕೊಯ್ಲಿನಿಂದ ಆಗುವಂತಹ ಉಪಯೋಗಗಳು ಏನಪ್ಪ ಅಂದ್ರೆ ಚರಂಡಿಗೆ ಸೇರಿ ವ್ಯರ್ಥವಾಗುವಂತ ಮಳೆ ನೀರನ್ನ ಕೃತಕವಾಗಿ ನೆರೆ ಉಂಟು ಮಾಡುವುದನ್ನು ತಪ್ಪಿಸಬಹುದು. ಹಾಗೇನೆ ತಗ್ಗು ಪ್ರದೇಶದ ಮನೆ ಕಟ್ಟಡಗಳಿಗೆ ನುಗ್ಗಿ ಮಳೆ ನೀರು ಹಾನಿ ಉಂಟು ಮಾಡೋದನ್ನ ಸಹ ನಾವು ಇದರಿಂದ ನಿವಾರಣೆ ಮಾಡಬಹುದು. ಮತ್ತೆ ಇದನ್ನ ಅಳವಡಿಕೆ ಮಾಡ್ಕೊಳ್ಳೋದು ಬಹಳ ಸುಲಭ ವಿಧಾನ ಆಗಿದೆ ಮತ್ತೆ ಕಡಿಮೆ ಖರ್ಚಿನಿಂದ ಕೂಡುವಂತ ತಂತ್ರಜ್ಞಾನನೂ ಸಹ ಹೌದು. ಅಂತರ್ಜಲ ಬಳಕೆ ನಿಯಂತ್ರಣದಿಂದ ಜಲಮಟ್ಟವು ಮೇಲೇರುತ್ತೆ ಮತ್ತೆ ಗುಣಮಟ್ಟದಲ್ಲಿ ಗಮನಾರ್ಹ ಸುಧಾರಣೆಯನ್ನು ಸಹ ನಾವು ಕಾಣಬಹುದು. ನೀರಿನ ಶುದ್ಧೀಕರಣ ಮಾಡಿ ನಿರ್ವಹಣೆ ಮತ್ತು ಉಸ್ತುವಾರಿ ವೆಚ್ಚಗಳಲ್ಲಿ ಗಮನಾರ್ಹ ಇಳಿಕೆ ಮಾಡಿ ರಸ್ತೆಗಳಲ್ಲಿ ಪ್ರವಾಹ ಕಡಿಮೆ ಆಗುವಂತೆ ಮಾಡುವುದನ್ನು ಸಹ ಇದರಿಂದ ನಾವು ಮಾಡಬಹುದು. ಮತ್ತೆ ಪ್ರವಾಹದ ನೀರಿನ ಪ್ರಮಾಣ ಕಡಿಮೆ ಆಗುವುದರಿಂದ ಪರಿಸರ ಮಾಲಿನ್ಯ ತಪ್ಪುತ್ತೆ, ಹಾಗೇನೆ ಮಣ್ಣಿನ ಸವಕಳಿಯನ್ನು ತಡೆಯಬಹುದು, ಪ್ರಕೃತಿಯ ವೈಪರೀತ್ಯಗಳನ್ನು ಗಣನೀಯವಾಗಿ ನಾವು ತಪ್ಪಿಸಬಹುದು. ಮಳೆ ಕೊಯ್ಲಿನಿಂದ ನೆಲದ ಮೇಲೆ ಹರಿಯುವ ಹೆಚ್ಚುವರಿ ಪ್ರಮಾಣದ ನೀರನ್ನು ಸಂಗ್ರಹಣ ಮಾಡೋದ್ರಿಂದ ಅಂತರ್ಜಲದ ಮಟ್ಟವನ್ನು ಸಹ ನಾವು ಹೆಚ್ಚು ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ದೂರವಾಣಿ ಸಂಖ್ಯೆ 9110827749. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಕೆ ಯುವರಾಜ್ ಹಾಗೂ ಸಂಗೀತ ಕಟ್ಟಿ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಕಡಿಯಲು ಬೇಕ, ವಾಡು ಹಾಕಲು ಬೇಕ, ಗೋಪರದ ಬಂಡಿ ಬರಬೇಕ, ತೆಳ್ಳಗ ಹರುವಬೇಕ, ಗೋಪರದ ಬಂಡಿ ಬರಬೇಕ, ತೆಳ್ಳಗ ಹರುವಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮುಡಿಬೇಕ. ಹದ ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ. ಹದ ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ. ಮುತ್ತಿನ ಕೂರಿಗಿ ಕಟ್ಟಬೇಕ, ಬೀಜ ಬಿಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ತಡಿ ಕಡಿಬೇಕ, ಮಟ್ಟಿ ಮುಡಿಬೇಕ. ತೆನೆಯ ಮುರಿಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ. ಹೊಸ ಹೊಲದ ಹೆಸರ ಇಡಬೇಕ, ನಾವು ಮೆರಿಬೇಕ. ಹೊಸ ಹೊಲದ ಹೆಸರ ನಾವು ಮೆರಿಬೇಕ. ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆ. ಹೈಬ್ರಿಡ್ ರಾಗಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1641 ರೂಪಾಯಿಗಳಿಂದ ಗರಿಷ್ಠ 1876 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 49339 ಗರಿಷ್ಠ 49779 ರೂಪಾಯಿಗಳು. ಅಡಿಕೆ ಬೆಟ್ಟೆ 38419 38889 ರೂಪಾಯಿಗಳು. ಅಡಿಕೆ ಕೆಂಪುಗೋಟು 27709 28110 ರೂಪಾಯಿಗಳು. ಅಡಿಕೆ ರಾಶಿ 48829 49860 ರೂಪಾಯಿಗಳು. ಹತ್ತಿ DCH 55139 10889 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕನಿಷ್ಠ 49019 ಗರಿಷ್ಠ 49599 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6800 ಗರಿಷ್ಠ 7500 ರೂಪಾಯಿಗಳು. ಬೂದುಗುಂಬಳಕಾಯಿ 800-1800. ಬಾಳೆಹಣ್ಣು ಏಲಕ್ಕಿ ಬಾಳೆ 4000-5000 ರೂಪಾಯಿಗಳು. ಪಚ್ಚಬಾಳೆ 2000-2500. ಹುರುಳಿಕಾಯಿ 2000-2500 ಕ್ಷಮಿಸಿ 3000-4500. ಬೀಟ್ರೂಟ್ 1500-1800. ಹಾಗಲಕಾಯಿ 1700-2000 ರೂಪಾಯಿಗಳು. ಸೋರೆಕಾಯಿ 1300-2000 ರೂಪಾಯಿಗಳು. ಬದನೆಕಾಯಿ 1000-1500. ಗೋರಿಕಾಯಿ 1600-2000 ರೂಪಾಯಿಗಳು. ಎಲೆಕೋಸು 1600-2000 ರೂಪಾಯಿಗಳು. ದಪ್ಪಮೆಣಸಿನಕಾಯಿ 4000-4500. ಕ್ಯಾರೆಟ್ 2600-3000 ರೂಪಾಯಿಗಳು. ಹೂಕೋಸು 1600-2000 ರೂಪಾಯಿಗಳು. ಸೌತೆಕಾಯಿ 1300-2000 ರೂಪಾಯಿಗಳು. ನುಗ್ಗೆಕಾಯಿ 3500-4000. ಬೆಳ್ಳುಳ್ಳಿ 1600-2000. ಹಸಿಮೆಣಸಿನಕಾಯಿ 2700-3000. ನವಿಲ್ಕೋಸು 2500-3000. ಬೆಂಡೆಕಾಯಿ 1100-2000. ನಿಂಬೆಹಣ್ಣು 2800-3500. ಮಾವಿನ ಹಣ್ಣು 3800-4500. ಮೂಸಂಬಿ 3500-4000. ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ 500-1500 ರೂಪಾಯಿಗಳು. ಭತ್ತ 1800-2080. ಪಪ್ಪಾಯಿ 1800-2000. ಅನಾನಸ್ 1500-2000. ದಾಳಿಂಬೆ 3500-4000. ಆಲೂಗಡ್ಡೆ 1600-2000. ಮೂಲಂಗಿ 1600-2000. ಹೀರೆಕಾಯಿ 1000-1500. ಸೀಮೆ ಬದನೆಕಾಯಿ 1500-2000. ಸುವರ್ಣಗಡ್ಡೆ 2500-3000. ಸಿಹಿಗೆಣಸು 1500-2000. ತೊಂಡೆಕಾಯಿ 2,500 to 3,000, ಟೊಮ್ಯಾಟೊ 2,800 to 3,500. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ರೀತಿ ಇದೆ. ಸಜ್ಜೆ ಹೈಬ್ರಿಡ್